ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್ಸ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮಾಡಿದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಕ್ಷಯ ರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯ ರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯ ರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯ ರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೇ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯ ರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯ ರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯ ರೋಗ ಗುಣವಾಗುತ್ತೆ. ಬನ್ನಿ ಕ್ಷಯ ರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯ ರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ರೈತ ಬಾಂಧವರ, ನಾವೀಗ ಅಥಣಿ ತಾಲೂಕು ಕೊಕಟ್ನೂರ್ನ ಸದಾಶಿವ ಮುದಕಣ್ಣವರ ಹೊಲದೊಳಗಿದ್ದೀವಿ. ಅವರು ಭರ್ಜರಿ ಕಬ್ಬು ಹಚ್ಚಿಬಿಟ್ಟಿದ್ದಾರೆ ಈಗಾಗಲೇ. ಈಗ ಅಂದ್ರೆ ಇಳುವರಿ ಎಲ್ಲ ತಯಾರಾಗಿದ್ರೆ ಸದ್ಯ ಈಗ ಕಟಾವ್ ಮಾಡೋ ಇದಕ್ಕೆ ಹಂತಕ್ಕೆ ಬಂದಿದೆ. ಈಗ ಅವ್ರ ಹತ್ರನೇ ಅವರ ಒಂದು ರೈತಾಪಿ ಕೆಲಸ ಹೆಂಗ್ ನಡೆದದ, ಹೆಂಗ ಪ್ರಗತಿಪರ ರೈತರಾಗಿ ಅವರು ಏನೇನು ಸಾಧನೆ ಮಾಡ್ಲಿಕ್ಕತ್ತಾರ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ಸದಾಶಿವರೇ. ನಮಸ್ಕಾರ ಸದಾಶಿವರೇ. ನಮ್ಮ ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡಿಕೊಡ್ರಲ್ಲ. ನಮ್ದು ಕೊಕಟ್ನೂರ್ ರೀ ಸರ. ಹಾಂ, ನಮ್ಮದು 25 ಎಕರೆ ಜಮೀನು ಐತಿ ಸರ್. ಹೊಳೆಯಿಂದ ನೀರು ಐತ್ರಿ ಅಂತ ಎಲ್ಲ ಕಬ್ಬ ಮಾಡಿದ್ದೀವ್ರಿ ನಾವು. ಈಗಾಗಲೇ ಒಂದು ಅರ್ಧ ಕಟಾವಕ್ಕೆ ಬಂದವ್ರಿ, ಅರ್ಧ ಹಚ್ಚಿದ್ದೈತ್ರಿ. ಅಲ್ಲೇ ತೋಟದಾಗ ಮನೀರಿಲ್ಲ, ಹೀಗಾಗಿ ನಮಗೀಗ ಮೊದಲು ಇದನ್ನು ಮಾಡ್ತಿದ್ದೀವ್ರಿ ನಾವು, ನೀರು ಬಿಟ್ಟ ಕಬ್ಬ ಹಚ್ಚಿದ್ದೀವ್ರಿ. ಈಗ ಡ್ರಿಪ್ ಇದನ್ನು ಮಾಡಿದ್ದೀವ್ರಿ, ಅದು ಇಳುವರಿ ಚಲೋ ಅನ್ಸಕತ್ತೈತ್ರಿ. ಹೀಗಾಗಿ ಅದರಿಂದ ಡ್ರಿಪ್ ಮಾಡ್ಬೋದು ಅಂತೇಳಿ ನಾವು ಈಗಿನ ಕರೆಂಟ ಈಗಿನ ಇದನ್ನು ನೋಡ್ಬೇಕಾದ್ರೆ ನಾವು ಡ್ರಿಪ್ ಮಾಡಿದ್ರೆ ಒಂದು ಸ್ವಲ್ಪ ಕಬ್ಬು ಉಳಿತಾವ ಅಂತೇಳಿ ನಮ್ಮ ಇದನ್ನ ಅನಿಸಿಕೆ ಐತ್ರಿ. ಸದಸ್ಯವರೇ, ಇಲ್ಲಿ ಕಬ್ಬ ಜಾಸ್ತಿ ಕಾಣಕತ್ತಾವಲ್ಲ ನಿಮ್ಮ ಊರಾಗ? ನಮ್ಮಲ್ಲಿ ಕಬ್ಬ ಜಾಸ್ತಿ ರೀ, ಆದ್ರೆ ಈ ಕಡೆ ಕೆಂಪು ಏರಿಯಾಕ್ ಏನೈತ್ರಿ, ಕೆನಾಲ್ ಏನು ಈ ಕಡೆ ಚಲೋದವ್ರಿ. ಈ ಏರಿಯಾದಾಗ ಗೊಂಜಾಳ ಬೆಳಿತಾರ್ರಿ, ಮೆಕ್ಕೆಜೋಳ ರೀ. ಉಳಿದ ಏನೈತಿ, ನಮ್ಮ ಸ್ವಲ್ಪ ಏರಿ ಬರ್ತಾವ್ರಲ್ಲ, ಅವೆಲ್ಲ ನಾವು ಕಬ್ಬ ಮಾಡಿದ್ದೀವ್ರಿ ಸರ್. ಇದು ಕೃಷ್ಣಾ ನದಿ ಅಂದ್ರೆ ಬೆಲ್ಟ್ ಅದ ಅಂದ್ರೆ ಇಲ್ಲಿ ಸಾಕಷ್ಟು ಕೃಷ್ಣಾ ನದಿ ಅವಕಾಶ ನಿಮ್ಗೆ ಸಿಗ್ತದೆ. ಅಲ್ಲಿಂದ ನೀವು ಕೃಷ್ಣಾ ನದಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಆಗ್ತದೆ ನಿಮ್ಗೆ? ನಮ್ಗೆ 6 ಕಿಲೋಮೀಟರ್ ಐತ್ರಿ ಸರ್. ಹೌದು, ಅಲ್ಲಿಂದ ಎಲ್ಲ ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡ್ರೆ ಲೈನ್ ಮಾಡ್ಕೊಂಡ್ಬಂದಿದ್ರು ಸರ್. ಯಾರು ಮಾಡಿದಾರೆ, ನೀವು ಮಾಡಿದ್ರು ನಿಮ್ಮ ಅಪ್ಪಾಜಿ ಅವರು? ನಮ್ಮ ಅಪ್ಪಾಜಿ ಅವರು ಅಂದ್ರೆ ನಾವು ಅವರ ಮಾಡಿದ್ರು ಸರ್. ನಮ್ಮ ಕಾಕಾ ಕೊಟ್ರಿ, ಜಾಯಿಂಟ್ ಫ್ಯಾಮಿಲಿ ಐತ್ರಿ ನಮ್ದು, 100 ಎಕರೆ ಜಮೀನ್ ರೀ. ಅದ್ರೊಳಗೆ ಈಗ ಡಿವೈಡ್ ಆಗಿದ್ವಿ ರೀ, ಒಂದ್ 25 ಎಕರೆ ಬಂದವ್ರ 4 ಮಂದಿ ರೀ ನಮ್ಮ. ಈಗ ನಿಮ್ಮ ಅಪ್ಪಾಜಿ ಅವರದು ಲೈನ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿರ್ಬೇಕಲ್ಲ, ಎಷ್ಟು ಖರ್ಚು ಮಾಡಿದ್ದಾರೆ, ಯಾವ ತರ ಪೈಪ್ ಲೈನ್ ಅದ? ನಮ್ದು ಈಗ 20 ವರ್ಷದಿಂದ ಆಗೈತ್ರಿ ಸರ್. ಅವಾಗ ಆಗತ್ಯಾಗ ಒಂದು 12-13 ಲಕ್ಷ ರೂಪಾಯಿ ಆಗಿತ್ರಿ ಅಂದಾದ್ರಿ. ಈಗಾದ್ರೆ ಈಗ ಭಾಳ ಕಠಿಣ ಐತ್ರಿ, ಈಗಾದ್ರೆ ಒಂದು 40-50 ಲಕ್ಷ ತನಕ ಆಗ್ಬೋದು ರೀ. ಪೈಪ್ ಯಾವ ತರ ಇದೆ? ಪೈಪ್ ಪಿನಾಲಿಕ್ಸ್ 8 ಇಂಚಿ ಪೈಪ್ ಇದಾವ್ರ ಸರ್. 8 ಇಂಚಿ ಎಲ್ಲ 8 ಇಂಚಿ 4 ಕೆಜಿ ಪೈಪ್ ಇದಾವ್ರ ಸರ್. ಪಂಪ್ಸ್ 10 HP 2 ಮೋಟರ್ ಅದಾವ್ರ ಸರ್. 3 ಇದ್ದು ರೀ, 1 ಮೋಟರ್ ಇದನ್ನ ಮಾಡಿಸಿ ನಾವು 2 ಮೋಟರ್ ಇದನ್ನ ಮಾಡ್ಕೊಂಡಿದ್ದೀವಿ ರೀ. 3 ಮೋಟರ್ದ ಐತ್ರಿ ಅದು ಲೈನ್ ರೀ. ಎಷ್ಟು ದೂರದ ಪೈಪ್ ಲೈನ್ ಹಾಕಿರಿ? 20,000 ಫೋಟ್ ಹಾಕತ್ರ ಸರ್. 20,000 ಫೋಟ್ ಲೈನ್ ಐತ್ರಿ ಸರ್. ಅದರಿಂದ ನಮ್ಮ ಎಲ್ಲ ಈಗ ಇಲ್ಲಿ ಹೊಳಿ ನೀರಾದ್ರೂ ನಮ್ಮ ಬ್ಯಾಸಿಗೆ ಆದ್ರೂ ಸರ್ ಬಾಯಿ ಬೋರ ಇವಾದ್ರೂ ಅನುಕೂಲ ಮಾಡ್ಕೊಂಡಿದ್ರಿ ಸರ್. ಈಗ ನೀವು ಕಬ್ಬು ಬೆಳಿತಾ ಇದ್ರಲ್ಲ, ಕಬ್ಬರ್ ಮೊದ್ಲೇ ನಿಮ್ಮ ಹಿರಿಯರು ಬೇರೆ ಬೆಳಿತಾ ಇರ್ಬೋದು. ಜೋಳ ಬೆಳಿತಿದ್ರು ಸರ್, ಜೋಳ ಶೇಂಗಾ ಈ ತರ ಯಾವಾಗ ಬೆಳಿತಿದ್ರಿ? ಪಂಪ್ ಸೆಟ್ ಆದ ಬಳಿಕ ಈಗ ನಾವೆಲ್ಲ ಕಬ್ಬ ಇದನ್ನ ಮಾಡಿದ್ರಿ. ಆವಾಗ ಉಗಾರ್ ಫ್ಯಾಕ್ಟ್ರಿ ಅಂತ ಹೇಳಿ ಒಂದ್ ಐತ್ರಿ, ಉಗಾರ್ ಸುಗರ್ಸ್ ಅಂತ ಹೇಳ್ರಿ. ಅವಾಗೆಲ್ಲ ಮಹಾರಾಷ್ಟ್ರಕ್ಕೆ ಕಳಿಸ್ತಿದ್ವಿ ನಾವು ಕಬ್ಬ. ಈಗ ರೇಣುಕಾ ಆಗ್ಲಿ ಅಥವಾ ಇದ್ 400 ಫ್ಯಾಕ್ಟ್ರಿ ಆಗ್ಲಿ, ಇವು ಹಳ್ಳ್ಯಾಳ ಒಂದ್ರಿ, ಕೆಂಪವಾಡ್ರಿ, ಇವು 4-5 ಫ್ಯಾಕ್ಟ್ರಿ ಆದಿಂದ ನಮಗೆ ಈಗ ಅನುಕೂಲ ಆಗೈತ್ರಿ ಸರ್. ಕಬ್ಬು ಬೆಳೆಯೋದ್ರಿಂದ ಮೊದಲು ಅವಾಗ ಇಷ್ಟೊಂದು ನಮಗೆ ಕಬ್ಬಿಂದ ಇದನ್ನ ಇದ್ದಿದ್ರಿ ಸರ್, ಭಾಳ ಕಠಿಣ ಇತ್ತು ಅವಾಗ ಕಬ್ಬು ಹೋಗ್ಬೇಕಾದ್ರ ರೀ. ಅವಾಗೆಲ್ಲ 600 ಟನ್ ಕಬ್ಬ ಕೊಟ್ಟಿದ್ದೀವಿ ಸರ್ ನಾವು, ಜತ್ತಾಗಲಿ ಅಥವಾ ಕವಟಾಗಲಿ ಈ ಕಡೆ ತಾಸ್ಕೊಂಡು ಇದಕ್ಕಾಗಲಿ. ಹೀಗಾಗಿ ಅದಕ್ಕೆ ನಮಗೆ ಈಗ ಏನೈತ್ರಿ ಕಬ್ಬಿಂದು ಇವೇನು ಫ್ಯಾಕ್ಟ್ರಿ ಆದ್ರು ಸರ್ ಏನು ಇದನ್ನು ಗೌರ್ಮೆಂಟ್ ಇದು ಕೃಷ್ಣ ಸಹಕಾರಿ ಏನಾತ್ರಿ, ಅವಾಗಿಂದ ನಮಗೆ 2,000 ಮೇಲ್ಪಟ್ಟ ಬೆಳೆ ಆಯ್ತು ಸರ್ ಕಬ್ಬಿನ ರೇಟ್ ರೀ. ಮೊದಲು ಏನಿತ್ತು ಅವಾಗೆಲ್ಲ 600 ಇದನ್ನ ಬೆಳೀತಿತ್ರಿ. ಈಗಾಗಲಿ ಈಗ ಗೊಬ್ಬರಕ್ಕೆ ಇದಕ್ಕೆ ಇದಕ್ಕೆ 2,000 ಕೊಟ್ಟರೆ ನಮಗೆ ಪ್ರೋತ್ಸಾಹ ಅಂತ ಹೇಳಿ ನಾವು ಹೇಳಿದ್ರು ಸರ್. ಈ ಕಬ್ಬನ್ನು ಈಗ ಬೆಳೀಲಿಕ್ಕತ್ತಿರಲ್ಲ, ಇದು 25 ಎಕರೆ ಫುಲ್ ಕಬ್ಬ ಹಾಕಿರೇನು? ಹಾಂ ಕಬ್ಬರ್ ಸರ್, ಒಂದು ಅರ್ಧ ಕಟಾವ್ ಮಾಡಿದ್ರೆ ಅರ್ಧ ಹಚ್ಚಿದ್ದೈತಿರಿ ಸರ್. ಈಗ ನೀವು ಕಬ್ಬು ಬೆಳಿತಿರಲ್ಲ ಅಂದ್ರೆ ಕಟಾವ್ ಮಾಡಿದಾಗ ಎಷ್ಟು ನೀವು ಪಿಕ್ ತೆಗಿತೀರಿ? ಇಳುವರಿ ಅಂದ್ರೆ ಎಷ್ಟು ಒಂದು ಎಕರೆಗೆ ಎಷ್ಟು ತೆಗಿತೀರಿ? ಎಕರೆಗೆ 60-70 ಬೆಳ್ದತ್ರಿ. ಫಸ್ಟ್ನೇದು ಹಚ್ಚಿದ್ರಿ, ಎರಡನೇದು ಒಂದು ಸ್ವಲ್ಪ 50-55-60 ತನಕ ಬೀಳ್ಬೋದ್ರಿ. ಅದಕ್ಕಿಂತ ಮುಂದೆ 3ನೇ ವರ್ಷ ಏನೈತ್ರಿ ಅದಕ್ಕಿಂತ ಒಂದು ಸ್ವಲ್ಪ 40-45-40 ತನಕ ಬರ್ಬೋದು ಸರ್. ಅಂದ್ರೆ ಮೊದಲು ನಿಮಗೆ ಅಂದ್ರೆ ಭಾಳ ಹೆಚ್ಚಂದ್ರೆ 60-70 ಟನ್ ವರೆಗೆ ನೀವು ಎಕರೆ ಬೆಳಿತೀರಿ. ಈಗ ಡ್ರಿಪ್ ನೀ ಏನದಾರು ಸರ್, ಅದರಿಂದ ನಮಗೆ ಮತ್ತಿರ ಈಗ ಅನುಕೂಲ, ಬೆಳೆ ಜಾಸ್ತಿ ಆಕತ್ರಿ ಡ್ರಿಪ್ ಮಾಡಿದ್ರಿಂದ. ಅಂದ್ರೆ 3 ತೆಗೆಯಲ್ಲಿ 4-5 ಬೆಳೆ ತೆಗಿಬಹುದು ಸರ್. ಕಬ್ಬು ಹಂಗ ಆಗಲಾಗಿನ್ರಿ. ಈಗ ಸದಸ್ಯವರೇ ನೀವು ಕಬ್ಬು ಬೆಳಿತಾ ಇದ್ರಲ್ಲ, ಎಷ್ಟು ವರ್ಷದಿಂದ ಕಬ್ಬು ಬೆಳಿತಾ ಇದ್ರಿ ನೀವು? ನಮ್ದು ಒಂದು 20-25 ವರ್ಷ ಆತ್ರಿ ಸರ್. ಚಿಕ್ಕವರಿದ್ದಾಗಿಂದ ಕಬ್ಬು ಬೆಳಿತಾ ಇದ್ರು. ಮೊದಲು ಲೈನ್ ಮಾಡೋಕಿತ್ತು, ಮೊದಲು ಆದ್ರೂ ಇದ್ದುರಿ. ಆದ್ರೆ ಒಂದ್ ಸ್ವಲ್ಪ 2-3 ಎಕರೆ ಅವಾಗ ಗಾಣ ಮಾಡ್ತಿದ್ರು ಸರ್, ಸ್ವಂತ ನಮ್ದ ಗಾಣಿತ್ರಿ. ಅಂದ್ರೆ ಅವಾಗಿನ ಕಬ್ಬು ಈಗ ಬಹಳ ವ್ಯತ್ಯಾಸ ಅದ. ಯಾಕಂದ್ರೆ ಈಗ ಬಹಳ ಶುಗರ್ ಫ್ಯಾಕ್ಟ್ರಿನು ಇದ್ದಿಲ್ಲ, ಅವಾಗ ಬೆಲ್ಲನು ಮಾಡ್ಬೇಕಾಗ್ತಿತ್ತು. ಅದಕ್ಕೆ ಅವಾಗ ಹೆಂಗಿತ್ತು ನಿಮ್ಮ ಹಿರಿಯರ ಕಾಲದಾಗ ಕಬ್ಬು ಬೆಳಿತಿದ್ರಲ್ಲ, ಅದ್ ಹೆಂಗ್ ನೀವು ಕಬ್ಬನ್ನ ನುರಿಸಿ ಬೆಲ್ಲ ಮಾಡ್ತಿದ್ರಲ್ಲ, ಅದು ಮತ್ ಈಗ ಏನ್ ಬದಲಾವಣೆ ಆಗಿದೆ ಹೇಳ್ರಲ್ಲ? ಅವಾಗ ಏನೈತ್ರಿ ಸರ್, ಸ್ವಂತ ಗಾಮಸಟ್ಟೆ ಇಟ್ಕಿಸಿಂದ ನಾವ ಅಲ್ಲೇ ನುರಿಸ್ಬೇಕಾಗಿತ್ರಿ. ಬೆಲ್ಲ ಮಾಡಿ ನಾವು ಸಾಂಗ್ಲಿ ಅಥವಾ ಇದಕ್ಕದು ಕಳಿಸ್ತಿದ್ವಿ, ಬಿಜಾಪುರ ಆಗ್ಲಿ ಹಿಂಗ್ ಕಳಿಸ್ತಿದ್ವಿ. ಅವಾಗ ಇಷ್ಟು ಕಬ್ಬ ಇಷ್ಟು ಮಾಡಿದಿಲ್ರಿ ನಾವು, ಎಲ್ಲ ಉಳಿದೆಲ್ಲ ಜೋಡ್ರಿ. ನಮಗೆ ಎಷ್ಟು ನೀರು ಆಯ್ತಿತ್ತಿರ್ಲ ಅಷ್ಟ ನಾವು ಕಬ್ಬ ಮಾಡ್ಕೊಂಡಿದ್ದೀವಿ. 2 ಎಕರೆ ಆಗಲಿ ಅಥವಾ 1 ಎಕರೆ ಆಗಲಿ ಹಿಂಗ ಮಾಡ್ಕೊಂಡು ಕಿಸಿಂದ ಅತ್ರನ ಗಾಣ ಮಾಡಿ ನಾವು ಬೆಲ್ಲ ಕಳಿಸ್ತಿದ್ವಿ ಸಾಗ್ಲಿ ಅಥವಾ ಇದಕ್ಕೆ. ಈಗ ಏನೈತ್ರಿ, ಈಗ ಎಲ್ಲ ಶುಗರ್ ಫ್ಯಾಕ್ಟ್ರಿ ಅವು ಇವಾಗ ಆತಂದ್ರೆ ಈಗ ಜಾಸ್ತಿ ಆಗಿಬಿಟ್ಟೈತ್ರಿ, ಎಲ್ಲ ತುಂಬಾ ಕಬ್ಬ ಮಾಡಿಬಿಟ್ಟಿದ್ರು ಸರ್. ಹೌದ್ರಿ. ಈಗ ನಿಮ್ಮ ಕೊಕಟ್ನೂರೊಳಗೆ ಸಾಕಷ್ಟು ಜನ ಕಬ್ಬ ಬೆಳಿಲಿಕ್ಕತ್ತಾರ, ಇಲ್ಲಿ ಮಣ್ಣಿನ ಗುಣಮಟ್ಟ ಹೆಂಗದ? ಮೊದಲು ಹೆಂಗಿತ್ತು ಈಗ ಹೆಂಗದ? ಮಣ್ಣಿಂದ ಅಂದ್ರೆ ರೀ ಸ್ವಲ್ಪ ಏರಿ ಸೈಡ ಒಂದು ಸ್ವಲ್ಪ ಜಮೀನು ಒಂದು ಸ್ವಲ್ಪ ತಾಕತ್ ಕಡಿಮೆ ಆಗ್ಯಾರ ಸರ್ ಭೂಮಿ ಒಳಗಿಂದ. ನೀರು ಅಂದ್ರೆ ಹಾದಿಂದ ಈಗೆಲ್ಲ ಲೈನ್ ಆಗಿ ಇವು ಕಿನಾಲ್ ಅಟ್ಬಿಡ್ಲಾತಾರ್ರಿ. ಹಿಂಗಾಗಿ ಒಂದ್ ಸ್ವಲ್ಪ ತಾಕತ್ ಜಮೀನು ಕಡಿಮೆ ಆಗ್ಯಾವ್ರಿ. ಈ ಕಡೆ ಏನಂತ ಊರ್ ಹಿಡಿದು ಈ ಕಡೆ ಅರ್ಧ ಏನೈತ್ರಿ ಜಮೀನ್ ಕೆಂಪ್ ಎದುರವಾಗ್ಬಿಡ್ತೈತ್ರಿ, ಅದ ತಾಕತ್ ಐತ್ರಿ ಸರ್. ಆ ಜಮೀನ್ ಕೆಂಪ್ ಜಮೀನ್ ಯಾವಾಗಿದ್ರು ಅದ್ ಕೆಡುವುದಿಲ್ರಿ. ಹಿಂಗಾಗಿ ಅದ ಈಗ ಈ ನೆಲಕ್ಕೆ ಹೆಚ್ಚು ಬೆಳಕೈತ್ರಿ ಸರ್, ಕೆಂಪ್ ನೆಲಕ್ಕೆ. ಅವಕ್ಕೆ ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಎಲ್ಲ ಆಯ್ತ್ರಿ ಸರ್. ಸದಸ್ಯವ್ರ ಯಾಕಂದ್ರೆ ಖರೆ ಮತ್ತೆ ನೀರ್ ಜಾಸ್ತಿ ಬಿಟ್ಟಾಗ ಅದು ಸವಳಾಗೋ ಸಾಧ್ಯತೆ ಇದೆ. ಅದರಿಂದ ಡ್ರಿಪ್ ಈಗ ನೀವು ಹೊಸದಾಗಿ ಡ್ರಿಪ್ ಮಾಡ್ಲಿಕ್ಕಿರ್ಲ, ಅದರಿಂದ ಮಣ್ಣಿನ ಒಂದು ಈ ಗುಣಮಟ್ಟ ಕಾಯ್ಕೊಳ್ಬಹುದಲ್ಲ? ಹೌದ್ರಿ. ಅದ ನೀರ್ ಬಿಡುದ್ರಿಂದ ಏನ್ ಹಾಲ ಐತ್ರಿ, ಅವ್ ಭೂಮಿಯಾಗಿನ ಇದನ್ನ ಕಡಿಮೆ ಹಾಲ ಐತ್ರಿ. ಅದರಿಂದ ನಾವು ಈಗ ಡ್ರಿಪ್ ಮಾಡಿ ಕಬ್ಬು ತೆಗಿಬೇಕಾಗಿತ್ರಿ. ಅಂದ್ರ ಭೂಮಿ ತಾಕತ್ ಕಡಿಮೆ ಆಗ್ಲಾತಂತಲೇ ಅದರಿಂದ ನಾವು ಡ್ರಿಪ್ ಮಾಡ್ಕೊಂಡು ಅದನ್ನ ಕಬ್ ನೆಲಗಳು ಕೆಡಲ್ಬಾರ್ದಂಗ ನೋಡ್ಕೊಂಡು ಹೋಗ್ಬೇಕಾಯ್ತ್ರಿ. ಸದಸ್ಯ ಮುದ್ಕೊಂಡವ್ರ ಅಂದ್ರೆ ಈಗ ನಾವು ಹೊಲ ನಾವು ಈ ಸದ್ಯ ತೆಗೆದು ಮುಖ್ಯ ಅಲ್ಲ, ಮುಂದೆ 20-25 ವರ್ಷವರೆಗೂ ಸರಿ ತೆಗೆದು ಮುಖ್ಯ ಅದ. ಅದಕ್ಕೆ ಮಣ್ಣಿನ ಗುಣಮಟ್ಟ ಕಾಯ್ಕೊಳ್ಳುವಲ್ಲಿ ನೀವು ಏನು ಪ್ರಯತ್ನ ಮಾಡ್ತಿರ್ತಾರಲ್ಲ, ಅದಕ್ಕೆ ವಿಜ್ಞಾನಿಗಳ ಅಂದ್ರೆ ಕೃಷಿ ವಿಜ್ಞಾನಿಗಳ ಸಹಾಯ ತಗೋತಿರ ಅಥವಾ ಸರ್ಕಾರದ ಸಹಾಯ ತಗೋತಿರೇನೆ? ಹೆಂಗ ಅಂದ್ರೆ ಮಣ್ಣಿನ ಗುಣ ಹೆಂಗದ, ಮಣ್ಣು ಪರೀಕ್ಷೆ ಮಾಡೋದು, ಆಮೇಲೆ ಅದೇನು ಪ್ರಯತ್ನ ಮಾಡ್ತಿರೇನೆ ಹೆಂಗ್ ನೀವು? ಇಲ್ರಿ, ಅದನ್ನು ಮಾಡ್ತೀವ್ರಿ. ನಮ್ಮ ಅಣ್ಣವ್ರ ಆದ್ರೂ ಮಾಜಿ ಜಿಲ್ಲಾ ಪರಿಷತ್ ಮೆಂಬರ್ ರೀ, ಅವರಾದ್ರೂ ಅದನ್ನ ಮಣ್ಣಿಗೆ ಪರೀಕ್ಷೆ ಕಳಿಸ್ತಾರ ಸರ್, ಈಗಾಗಲೇ ಕಳಿಸ್ಯಾರ್ರಿ. ಆದ್ರೂ ಆ ಮಣ್ಣಿಗೆ ಆ ತಕ್ಕಂತೆ ಏನ್ ಮಾಡ್ಬೇಕು ಅನ್ನೋದು ಅದನ್ನು ಒಂದ್ ಸ್ವಲ್ಪ ಎಲ್ಲ ಅವ್ರ ಇದನ್ನ ಮಾಡ್ಕೊಂಡ್ ಬಂದಾರ ಸರ್ ಅದನ್ನು. ಯಾಕಂದ್ರೆ ಈಗೇನಾಗಿದೆ, ಮೊದಲ ನಾವು ಮೊದಲು ತುಂಬಾ ನಿಮ್ಮ ಅಪ್ಪಾಜಿ ಕಾಲದಾಗ ಸಾವಯವ ಕೃಷಿ ಬಹಳ ಇತ್ತು. ಅಂದ್ರೆ ಸಗಣಿ ಗೊಬ್ಬರ ಜಾಸ್ತಿ ಉಪಯೋಗ ಮಾಡಿ, ಅವಾಗ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕ್ತಿದ್ರು. ಈಗೇನಾಗಿದೆ, ಸರ್ಕಾರಿ ಗೊಬ್ಬರ ಉಪಯೋಗ ಮಾಡಕತ್ತಿದ್ಮೇಲೆ ಕೆಲವೊಂದು ರಾಸಾಯನಿಕ ಉಪಯೋಗ ಮಾಡಕತ್ತಿದ್ಮೇಲೆ ಅದು ಕೂಡ ಮಣ್ಣಿನ ಮೇಲೆ ಪ್ರಭಾವ ಬೀರ್ತದೆ. ಹಂಗ ಈಗ ನಿಮ್ಮ ಇಷ್ಟೆಲ್ಲ ಇದು ಮಾಡ್ತಾ ಇದ್ರಲ್ಲ, ನಿಮ್ಮಲ್ಲಿ ತಿಪ್ಪೆ ಗೊಬ್ಬರ ಇರ್ಬೇಕು ಅಂದ್ರೆ ಸಾವಯವ ಕೃಷಿ ಕಡೆ ಏನು ವಿಚಾರ ಮಾಡ್ಲಿಕ್ಕೆ ಹೆಂಗ? ಮೊದಲು ಏನೈತ್ರಿ, ಎಲ್ಲ ತಿಪ್ಪೆ ಗೊಬ್ಬರದ ಹೆಚ್ಚ ಇದನ್ನಿತ್ರಿ. ಈಗ ಸರ್ಕಾರಿ ಗೊಬ್ಬರ ಹೋಗಿದ್ದ ಜಮೀನು ಸ್ವಲ್ಪ ಇದನ್ನ ಆಗ್ಲಾತೇವ್ರಿ. ಅದರಿಂದ ಈಗ ಏನೈತ್ರಿ, ತಿಪ್ಪೆ ಗೊಬ್ಬರ ಸಿಗಾಯಿಲ್ರಿ ಭಾಳ ಅಷ್ಟೊಂದು. ಈಗ ನಮ್ಮವ ದನಗಳು ನಾವು ಮಾಡ್ಕೊಂಡು ಅವ ಉಪಯೋಗ ಮಾಡ್ಕೋಬೇಕಾಗತ್ತೆ ರೀ. ಹೊರಗೆ ಎಲ್ಲಿ ಎಲ್ಲರೂ ತುಂಬ ಅವ್ರು ಅದಾರ ರೀ, ಸಿಗ ಹಂಗೇನು ಹೆಚ್ಚು ಕಡಿಮೆ ಸಿಗುದಿಲ್ಲ ರೀ. ಅದರಿಂದ ಈಗ ಏನೈತೆ ರೀ, ನಾವು ನಮ್ದ ಇದನ್ನ ಮಾಡ್ಕೊಂಡು ಗೊಬ್ಬರ ಸರ್ಕಾರಿ ಗೊಬ್ಬರನ ಕಡಿಮೆ ಮಾಡಿ ಇವತ್ತು ತಿಪ್ಪಿ ಗೊಬ್ಬರನ ಸಿಕ್ಕರು ಇದನ್ನ ತುಂಬಿ ನಾವು ಒಗದ ಅದನ್ನ ಉಳಿಸ್ಕೋಬೇಕಾಯ್ತು ರೀ. ಈಗ ನಿಮ್ದು ಹೊಲ ಬಹಳ ಅಲ್ಲ, ತಿಪ್ಪಿ ಗೊಬ್ಬರ ನಿಮ್ಗೆ ಸಾಕಾಗುದಿಲ್ಲ ಆಗೋದಿಲ್ಲ ರೀ ಸರ್. ಅದು ಮತ್ತೆ ಹೆಂಗೆ ಬೇರೆ ತೊಗೊಳಿಕ್ ಸಾಧ್ಯತೆ ನೀವು? ಬೇರೆ ಕಡೆ ಎಲ್ಲಿಯಾರು ಸಿಕ್ತಂದ್ರೆ ತೊಗೋತೀವ್ರಿ, ಅದು ಏನಿಲ್ಲ ಏನಾಗಿಲ್ಲ ರೀ. ಆದ್ರೆ ಸಿಗುದು ಜರ ಕಠಿಣ ರೀ, ಅಂದ್ರೆ ಎಲ್ಲ ಕಂಡಾಪಿ ತುಟ್ಟಿಗೈತ್ರಿ. ಎಲ್ಲ ಜಮೀನ್ ಅದಾವ್ರಿ, ಎಲ್ಲರೂ ಈಗ ಒಯ್ಯು ತಮ್ಮ ತಮ್ಮ ಜಮೀನದಾಗ ತಾವು ಹಾಕೋ ಇದನ್ನ ರೀ, ಯಾರು ಕೊಡಂಗಿಲ್ರಿ. ಈಗ ಏನೋ ಸಿಕ್ಕರು ಹಂಗೆ ತೊಗೊಂಡು ಸ್ವಲ್ಪ ಇದನ್ನ ಮಾಡ್ತೀವ್ರಿ. ವರ್ಷ ಒಗ್ಯದ ಆಗಲಿಲ್ಲ ಅಂದ್ರೆ ಕಡಿಕಾವು ಒಂದ್ ನಾಲ್ಕೈದು ವರ್ಷಗೇರಿ ಒಮ್ಮೆ ತಿಪ್ಪಿ ಕಾತಾಕ್ತೆ ಇದನ್ನ ಮಾಡ್ತೀವ್ರಿ. ಅದ್ರ ನೀವು ಕಬ್ಬು ಬೆಳಿಲಿಕ್ಕಿದ್ಮೇಲೆ ಅಂದ್ರೆ ಸಾಕಷ್ಟು ಬೆಳೀತಾ ಇದ್ದೀರಿ, ಇದರಿಂದ ನಿಮ್ಮ ಕುಟುಂಬಕ್ಕೆ ಬಹಳ ಅನುಕೂಲ ಆಗ್ಯದನು? ಹಾ, ಅನುಕೂಲ ಆಗಿತ್ತಿರಲ್ಲ ಸರ್. ಇವ್ ಏನ್ ಶುಗರ್ ಫ್ಯಾಕ್ಟ್ರಿ ಆಗೋಕಿಂತ ಮೊದಲು ಏನು ನಮ್ದು ಬಹಳ ಪರಿಸ್ಥಿತಿ ಎಲ್ಲ ಇದನ್ನಿದ್ವು ರೀ. ಈಗ ಏನೈತಿ, ಶುಗರ್ ಫ್ಯಾಕ್ಟ್ರಿ ಆದಿದ್ರಿಂದ ನಮಗೆ ಏನದನು ಇಲ್ರಿ ಸರ್. ಈಗ 2000 ಮೇಲ್ಪಟ್ಟು ಏನು ಕೊಡ್ತಾ ಇದ್ದಾರೆ ರೀ. ಅದಕ್ಕಿಂತ ತೆಳಗೆ ಬಂದ್ರೆ ಮತ್ತೆ ನಮಗೆ ಪ್ರೋಟ್ ಇಲ್ರಿ ರೈತಿಗೆ ರೀ. ಅಂದ್ರೆ ಗೊಬ್ಬರ ಇವೆಲ್ಲ ಅವಾಗೆಲ್ಲ 300-350 ಚಿಲ್ಲರೆ ಗೊಬ್ಬರ ಇದ್ದು ರೀ, ಕಾಳಿನ ಗೊಬ್ಬರ. ಈಗೆಲ್ಲ 1300-1500 ರೂಪಾಯಿ ತಕ್ಕ ಹೋಗ್ಯಾವ್ರಿ ಸರ್. ಅದರಿಂದ ಈಗ ನಮಗೆ 2000 ಮೇಲ್ಪಟ್ಟು ಕೊಟ್ರೆ ನಮ್ಗೆ ಪ್ರೋಟ್ಸ್ ಐತೈತೆ ಹೇಳಿ ನಾವು ಹೇಳ್ತೀವಿ ಸರ್. ಈಗ ಅಂದಾಜು ಸದಸ್ಯವರ, ಈಗ 70 ಟನ್ ಬೇಡ, 50 ಟನ್ ಒಂದು ಎಕರೆ ಬೆಳೀತದೆ ಅಂತ ತಿಳ್ಕೊರಿ. 50 ಟನ್ ಬೆಳೀತದ ಮತ್ತೆ ಆ ಎಕರೆ ಒಳಗೆ ಎಷ್ಟು ಖರ್ಚಾಗ್ತದ ಮತ್ತೆ ವರಮಾನ ಯಾವ ರೀತಿ ಬರ್ತದ, ಅಂದ್ರೆ ನುಕ್ಸಾನ್ ಹೆಂಗಾಗ್ತದ, ಲಾಭ ಹೆಂಗಾಗ್ತದ? 50 ಟನ್ ಬೆಳೀತಾ ಇದ್ರೆ 50 ಟನ್ ಬೆಳೆದ್ರೆ ಸರ್, ಈಗ ಗೊಬ್ಬರದು ಇದನ್ನ ಅಂದ್ರೆ 2000 ತೆಳಗೆ ಬಂದ್ರೆ ಬಹಳ ಜಾಸ್ತಿ ಖರ್ಚು ಬರ್ತದ್ರಿ. ಎಷ್ಟು ಖರ್ಚು ಬರ್ತದೆ? ಒಂದು 25-30,000 ರೂಪಾಯಿ ಅಂತೂ ಒಂದು ಎಕರೆ ಹಿಂಬಲ ಖರ್ಚಾಕತ್ತೆ ರೀ. ಈಗಿನ ಇದ್ರೊಳಗಂದ್ರೆ 30-35 ತನಕ ಹೋಗ್ಬೋದು ರೀ. ಈಗ ಗೊಬ್ಬರ ಈಗ ತುಟ್ಟೈತ್ರಿ, ಮೊದಲು ಏನೈತ್ರಿ 15-20 ಆದ್ರೆ ಭಾಳ ಹಾಕೈತಿ ರೀ ಒಂದು ಎಕರೆ. ಈಗ ಏನೈತ್ರಿ, ಒಂದು 30-35 ತನಕ ಖರ್ಚು ಬರ್ತೈತ್ರಿ. ಅದು 50 ಟನ್ ಕಬ್ಬು ಆದ್ರೆ ರೀ ಅವಾಗ 1,00,000 ರೂಪಾಯಿ ಆತ್ರಿ, ಅದು 2000 ಕೊಟ್ರ ರೀ. ಹಿಂಗಾಗಿ ನಮಗೆ ಅದು ಉಳಿತೈತ್ರಿ 2000. ಹ್ಞೂ ರೀ. ಅಂದ್ರೆ ಈಗ ಈ ಕಬ್ಬಿಂದ ಒಂದು ನಿಮಗೆ ಅನುಕೂಲತೆ ಅಂದ್ರೆ ಆಳುಕಾಳಿನ ಕೆಲಸ ಭಾಳ ಬರುದಿಲ್ಲ ನಡಕ ಮಧ್ಯೆ? ಇಲ್ರಿ, ಆಳಿಂದ ಅಂದ್ರೆ ಏನ್ರಿ, ಅದು ಫಸ್ಟಿಗೆ ಹಚ್ಚಿದ ರೂಪಲೆ ನಾವು ಏನ್ ಅದೊಂದು ಆಳದಿಂದ ಹಾಕತ್ರಿ, ಮುಂದೆ ಸಾಲು ಹೊಡಿಯೋ ಟೈಮ್ದಾಗಟ್ರಿ, ಮುಂದೆ ಆಳಿಂದ ಖರ್ಚು ಕಡಿಮೆ ಆಕತ್ರಿ. ಇದೇನ್ ನಾವು ಒಳಗೆ ಹರಗೋದ್ರಿಂದ ರೀ ಎತ್ಕೊಳಿರ್ತಾವ್ರಿ, ಮತ್ತೆ ಆಳ ಹಚ್ಚಿರ ಭಾಳ ಉಳಿದಿಲ್ರಿ. ಹಿಂಗಾಗಿ ನಾವು ಹರಿ ಕಿಶಿಂದ ನೀರು ಬಿಟ್ಟು ಅದನ್ನ ಹೆಂಗಾರ ಮಾಡಿ ಕಸ ಇಳಲ್ದಂಗ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಈಗ ಔಷಧ ಬೇರೆ ಬಂದವ್ರಿ, ಔಷಧ ಕಸದ ಅಂತೇಳಿ, ಅದು ಔಷಧನೂ ಟ್ರೈ ಮಾಡ್ತೀವಿ, ಅದನ್ನು ಒಳಗೆ ಒಂದೊಂದು ಸಲ ಹೊಡಿತೀವ್ರಿ. ಹಿಂಗೆ ಟಾನಿಕ್ ಅಂತೇಳಿ ಬರ್ತಾವ್ರಿ, ಇವೆಲ್ಲ ಖರ್ಚು ಅದಾವ್ರಿ ಅದಕ್ಕೆ. ಅದರಿಂದ ಈ ಖರ್ಚು ಜಾಸ್ತಿ ಐತ್ರಿ, ಅದ್ರ ತಕ್ಕ ರೇಟೂ 2000 ಮೇಗ ಐತೆ ಅಂದ್ರೆ ನಾವು ಅದ್ರ ತಕ್ಕ ಖರ್ಚು ಮಾಡ್ತೀವ್ರಿ. ಅಂದ್ರೆ ಬಹುಶಃ ನೀವು ಹೇಳಿದಂಗೆ 50,000 ಮೇಲೆ ಖರ್ಚು ಆಗೋ ಸಾಧ್ಯತೆ ಅಲ್ಲ, ಅಷ್ಟು ಬರ್ತದೆ ಅದಕ್ಕೆ ಸ್ವಲ್ಪ ಇಷ್ಟು ರೇಟ್ ನಿಮ್ಗೆ ಅನುಕೂಲ ಆಗ್ತದೆ ಅಲ್ಲ. ಸದಸ್ಯ ಮುದ್ಕಂಡವ್ರೆ, ನಿಮ್ಮ ಮನೆಯವ್ರ ಬಗ್ಗೆ ಎಷ್ಟು ಯಾರ್ಯಾರಿದ್ರು ಮನೆಯೊಳಗೆ, ಅಂದ್ರೆ ನಿಮ್ದು ಹೆಜ್ಜೆನ ಹೆಂಗ್ ನಡೆದದ, ಮಕ್ಳು ಏನ್ ಮಾಡ್ತಾರೆ? ನಮ್ಮ ಮಕ್ಳು ಇನ್ನ ಸಣ್ಣದವ್ರ ಸರ್, ಈಗೆಲ್ಲ 7ನೇ ಹಿಡ್ಕೊಂಡು 8ನೇ ಒಳಗೆ ಅದಾರ ಎಲ್ಲ ಹುಡುಗರು ರೀ. 2 ಹೆಣ್ಣು 1 ಗಂಡ್ರಿ. ಮುಂದೆ ನಮ್ಮ ಫಾದರ್ ಅದಾರ ರೀ, ನಮ್ಮ ಮದರ್ ಅದಾರ ರೀ, ಉಳಿದ ನಮ್ಮ ಅಣ್ಣಾರ ಅದಾರ ರೀ, ಅವರು ಎಲ್ಲ ಜಾಯಿಂಟ್ ಫ್ಯಾಮಿಲಿ ರೀ. ಮನೆಯೊಳಗೆ ಇದೀವ್ರಿ, ಎಲ್ಲರೂ ನಾಳೆಗಳಿಗೆ ಕರ್ಚಾರ ರೀ. ಯಾರು ಶ್ರೀಮತಿ ಅವ್ರು ಏನು ಕೆಲಸ ಮಾಡ್ತಾರೆ? ಏನಿಲ್ಲರಿ, ಅವರು ಎಲ್ಲ ಅಲ್ಲೇ ಮನೆಯೊಳಗೆ ದನಗಳು ಅದಾವ ರೀ, ಅಲ್ಲೇ ಹಿಂಡ್ಕೊಳ್ಳೋದು ಮಾಡೋದು ಇವ ಮೇವ ಎಲ್ಲ ಇದನ್ನು ಮಾಡ್ತೀವಿ ಸರ್. ಯಾಕಂದ್ರೆ ಒಂದು ಪ್ರಗತಿಪರ ರೈತರು ಅಂತಂದ್ರೆ ಸಮಗ್ರವಾಗಿ ನಾವು ಕೃಷಿಯನ್ನ ಬೆಳವಣಿಗೆ ಮಾಡಬೇಕಾಗ್ತದೆ. ಈಗ ದನಕರ ಅಂತಂದ್ರೆ ಅಲ್ಲಿ ಕೂಡ ಸ್ವಲ್ಪ ಜರ್ಸಿ ಹಾಕಲ ತಂದು ಕೆಲವೊಂದಿಷ್ಟು ಅಂದ್ರೆ ಹೆಚ್ಚಿನ ಒಂದು ಇಳುವರಿ ಮಾಡಿಕೊಂಡು ಅದನ್ನು ಕೂಡ ನಾವು ಮಾರ್ಕೆಟ್ ಮಾಡೋ ಅವಕಾಶ ಇದೆ. ಹೀಗೆ ಬೇರೆ ಈ ಕಬ್ಬಿನ ಅಲ್ದೇನೆ ಬೇರೆ ಏನಾದರೂ ನೀವು ಮಾರ್ಕೆಟ್ ಮಾಡ್ತಾ ಇದ್ರೇನು? ಬೇರೆ ಏನಿಲ್ಲರಿ ಸರ್, ಇವ ದನಗಳು ಅಷ್ಟು ಮಾಡಿದ್ವಿ ರೀ. ಇವ ಹೈನುಗಾರಿಕೆ ಅಂತೇಳಿ ಇವು ಒಂದು ಸ್ವಲ್ಪ ಎಲ್ಲ ದಂಡಿ ಹಿಡಿದ ಮೇವು ಇರ್ತೈತ್ರಿ, ಅದನ್ನ ಮೇವನ್ನ ಉಪಯೋಗ ಮಾಡ್ಕೋತೀವ್ರಿ. ಕಬ್ಬಿನ ದಂಡಿ ಆಗಲಿ ಇದನ್ನಾಗಲಿ ಅವ ಹಚ್ಚಿ ಇವು ಆಕಳ ಒಂದೆರಡು ಆಕಳ ಒಂದೆರಡು ಏಮಿ ಇದಾವ್ರಿ, ಅದ್ರನ್ನ ಅಷ್ಟು ಹೈನುಗಾರಿಕೆ ಅಂತೇಳಿ ಮಾಡ್ಕೋತೀವಿ ಸರ್. ನಮಗೂ ಹಾಕತ್ರಿ, ಅವು ಹೊರಗೆ ಹೆಚ್ಚಾದ್ದು ಡೇರಿ ಆಗಲಿ ಕೇಮೇಪ್ ಆಗಲಿ ಅಂತ ಹಾಕ್ತಿರ್ ಸರ್. ಈಗ ನಾವಿಲ್ಲ ನಿಮ್ಮ ಕೊಕ್ಕನೂರು ಬರ್ಬೇಕಾದ್ರೆ ಸಾಕಷ್ಟು ಎಲ್ಲ ಕಡೆ ಕಬ್ಬು ಆಗಿಬಿಟ್ಟದೆ. ಇದಕ್ಕೆ ಕಾರಣ ಬಹುಶಃ ವರಮಾನ ಇರೋದು ಒಂದಿರಲಿ, ಇನ್ನೊಂದು ಕಾರಣ ಅಂದ್ರೆ ಬಹುಶಃ ಈ ಕಬ್ಬಿಗೆ ಆಳು ಕಾಳಿನ ಸಮಸ್ಯೆ ಇಲ್ಲ, ಆ ದೃಷ್ಟಿಯಿಂದ ಕಬ್ಬು ಬೆಳೀತಾ ಇದಾರೆ ಅಂತೇಳಿ. ಹೌದ್ರಿ, ಕಬ್ಬಿಂದ ಅಂದ್ರೆ ರೀ ಈಗ ಫ್ಯಾಕ್ಟ್ರಿ ಆಗಂಟ್ಲೆ ಒಂದು ಸ್ವಲ್ಪ ಆಳಿಂದ ನಮಗೆ ತ್ರಾಸ ಆದ್ರಿ. ಮೊದಲು ಫ್ಯಾಕ್ಟ್ರಿ ಇರೋಕ್ಕಿಂತ ಮೊದಲು ನಮಗೆ ರೀ 200 ಅಲ್ರಿ, 100 ರೂಪಾಯಿದಾಗ ಆಳು ಬರ್ತಿದ್ರು. ಈಗ ಅವ 200 ಆಗ್ಯಾವ್ರಿ, ಈಗ ಡಬಲ್ ಆಗ್ಯಾವ್ರಿ. ಯಾಕಂದ್ರೆ ಈಗ ಫ್ಯಾಕ್ಟ್ರಿದಿಂದ ಅಲ್ಲಿ ಎಲ್ಲ ಆಳುಗಳು ಸಿಗೋದು ಕಠಿಣ ಆಗಲ್ಲ ಐತ್ರಿ ನಮಗೆ. ರೇಣುಕಾ ಶುಗರ್ಸ್ ಏನು ಆತ್ರ ಅಲ್ಲಿ, ಇದರಿಂದ ಆಳುಗಳು ಎಲ್ಲ ಆ ಕಡೆ ಫ್ಯಾಕ್ಟ್ರಿಗೆ ಹೊಂಟವ್ರಿ. ಅದರಿಂದ ನಮ್ಗೆ ಒಂದು ಸ್ವಲ್ಪ ಈಗ ಆಳುಗಳದ ಕೊರತೆ ಹೆಚ್ಚೈತ್ರಿ. ಅದರಿಂದ ನಾವು ಏನು ಮಾಡ್ತೀವಿ ರೀ, ಈಗ ಎಲ್ಲ ಕಸದ ಔಷಧ ಇದನ್ನ ಯೂಸ್ ಮಾಡಾಕ್ತಿದ್ರು ಸರ್. ಈಗ 1-5 ವರ್ಷ ಒಳಗ್ರಿ ಮೊದಲೆಲ್ಲ ಆಳು ಸಿಗ್ತಿದ್ರು ಸರ್. ಈಗ ನೀವು ಅಂದ್ರೆ ಕಬ್ಬಲ್ದೇ ಗೋಯಿನ್ಜೋಳನ ಬೆಳೀತಾ ಇದ್ದಾರೆ? ಗೋಯಿನ್ಜೋಳ ಬೆಳಿತೀವಿ ಸರ್, ಕೆಂಪು ನೆಲಕ್ಕೆ ಬೆಳಿತೀವಿ ರೀ. ಈ ಕಡೆ ಊರಂತೆ ಏನು ಕೆಂಪು ನೆಲ ಆಯ್ತಿರ್ಲ ಅಲ್ಲಿ ಬೆಳಿತೀವಿ ಸರ್. ಆ ಕಡೆ ಎರಿ ಕಡೆ ಅದು ಕಠಿಣ ಇದನ್ನ ಕಡಿಮೆ ರೀ ಸರ್. ಅಷ್ಟು ಗೊಂಜಲ ಇಳುವರಿ ಹೆಂಗ್ ಅಂದ್ರೆ ಹೆಂಗ್ ಬೆಳಿತೀರಿ? 10 ಕ್ವಿಂಟಲ 12 ಕ್ವಿಂಟಲ್ ಆಗ್ತೈತ್ರಿ ಸರ್. ಎಕರೆಗೆ 10-12 ಕ್ವಿಂಟಲ್ ತಕ ಬೆಳಿತೀರಿ ಸರ್. ಕೆಂಪು ನೆಲಕ್ಕೆ ರೀ. ಆಕಡೆ ನಮ್ಮ ಕರಿ ನೆಲಕ್ಕೆ ಏನೈತೆ ರೀ, ಅವೆಲ್ಲ ಕಬ್ಬನ ಹೆಚ್ಚದವ್ರಿಗೆ ಜಾಸ್ತಿ, ಅಲ್ಲೇನು ಅಷ್ಟು ಇಳುವರಿ ಇಷ್ಟೊಂದು ಬೆಳೆಯಂಗಿಲ್ಲ ರೀ. ಈ ಕೆಂಪು ನೆಲಕ್ಕೆ ಹೆಚ್ಚು ಬಿಡ್ತೈತೆ ರೀ ಸರ್. ಹೌದಾ? ಅಂದ್ರೆ ಈಗ ಈಗ ಅದ್ರದ್ದು ಮಾರ್ಕೆಟಿಂಗ್ ಹೆಂಗೆ, ಅದು ಹೆಂಗೆ ಚಲೋ ರೇಟ್ ಬರ್ತದೆ ಹೆಂಗೆ, ಅದು ನಿಮಗೆ ಉಳಿತೈತೆ ಹೆಂಗೆ ರೇಟ್? ಅಂದ್ರೆ ಈಗಿನ ಈ ವಾತ ಈಗಿಂದ ಇದನ್ನು ನೋಡ್ಬೇಕಾದ್ರೆ 1500 ತಕ ಐತ್ರಿ ಈಗ ಸರ್. ಈಗಿಂದಾದ್ರೆ ನಮ್ಗೆ ಉಳಿತೈತೆ ರೀ, ಮತ್ತು 1000 ಒಳಗೆ ಬಂತಂದ್ರೆ ಅದು ಏನು ಖರ್ಚು ಆಕತ್ ರೀ, ಯಾಕಂದ್ರೆ ಅದು ಇಳುವರಿ ತೆಗೆದು ಹಾಕೋದ್ರಿಂದ ಆಗೋ ಖರ್ಚು ಭಾಳ ಐತ್ರಿ ಸರ್. ಅದರಿಂದ ನಮಗೆ ಅದು ಅನುಕೂಲ ಆಗೋದಿಲ್ಲ ಸರ್, ಖರ್ಚು ಭಾಳ ಬರುತ್ತೆ ಸರ್. ಅದಕ್ಕೆ ನಮಗೆ ಕಬ್ಬಿಂದ ಏನಾಕತ್ತೆ ರೀ, ಇದು ಒಮ್ಮೆ ಟೋಕ್ ಇರ್ತೈತೆ ರೀ, ವರ್ಷದ ಒಮ್ಮೆ ಇರ್ತೈತಿ. ಇದು ಫ್ಯಾಕ್ಟ್ರಿಯವ್ರ ಎಲ್ಲ ಗ್ಯಾಂಗ ಗಾಡಿ ಬರ್ತಾವೆ, ಅದರಿಂದ ಇದರಿಂದ ನಮಗೆ ಖರ್ಚು ಕಡಿಮೆ ಆಗ್ತದೆ ಸರ್. ಅದು ಇದು ಗೊಂಜಾಳದ ಏನೈತೆ ರೀ, ನಾವೇ ಆಳು ಹಚ್ಚಿ ಅದನ್ನು ಕಡಿದು ಅದನ್ನು ರಾಶಿ ಮಾಡಿ ಅದನ್ನು ಹೋದ ಅಡ್ತಿಗೆ ಹಚ್ಚಬೇಕಾದ್ರೆ ನಮಗೆ ಖರ್ಚು ಭಯಂಕರ ಖರ್ಚು ಬರ್ತೈತೆ ರೀ. ಅದು ಮಾರೋದು 700-800 ಆಗಲಿ ಎಷ್ಟು ಮಾಡ್ತೈತೆ ರೀ ಕಿಂಟೋಲ್ಕ. ಈ ಸಲಾಟ ಜಾಸ್ತಿ ಐತೆ ರೀ, ಗೊಂಜಾಳ ಏನು ಮಳೆ ಆಗೋದ್ರಿಂದ ಬೆಳೆದಿಲ್ಲ ಹಂಗೇನು, ಒಟ್ಟು ಈ ಸಲಾಟ 1500-1400 ತಕ ಮಾರ ಐತೆ ರೀ ಸರ್. ಈಗ ನೀವು ಕಬ್ಬಂತೂ ನೀವು ಎ ಪಿ ಎಂ ಸಿ ಹೋಗೋ ಅವಶ್ಯಕತೆನೇ ಬರೋದಿಲ್ಲ, ಫ್ಯಾಕ್ಟ್ರಿ ಹೋಗ್ತೀರಿ. ಈಗ ಈ ಗೊಂಜಾಳ ಆಯ್ತು, ಬೇರೆ ಏನಾರು ಬೆಳೆದಾಗ ಎ ಪಿ ಎಂ ಸಿ ಹೋಗ್ತೀರಿ. ಎ ಪಿ ಎಂ ಸಿ ಏನು ಮಾರ್ಕೆಟ್ ವ್ಯವಸ್ಥೆ ಏನೈತಲ್ಲ, ಅದು ನಿಮಗೆಲ್ಲ ಸಮಾಧಾನ ತಂದದನು ಮಾರ್ಕೆಟ್ದು? ಹಂಗೇನು ನಮಗೆ ಇದನ್ನಿಲ್ಲ ರೀ. ಎ ಪಿ ಎಂ ಸಿ ಇವು ಗೊಂಜಾಳ ಇವು ಏನಿರ್ತಾವೆ ಇವು ಎ ಪಿ ಎಂ ಸಿಗೆ ಇದನ್ನು ಮಾಡ್ತೀವಿ ರೀ. ಈಗ ಅದ್ರದ್ದು ಸಕ್ಕರೆದು ಏನೈತೆ ರೀ, ಆ ಶುಗರ್ ಫ್ಯಾಕ್ಟ್ರಿ ಅವರು ಅವ್ರದ್ದು ಆದಂತೂ ಅವ್ರು ನಮಗೆ ಬಿಲ್ ಸರಿಯಾಗಿ ಅವ್ರು 2000 ಅಂತೂ ಅಂದಿದ್ರೆ ಅಂದ್ರೆ 2000 ಕೊಡತಾರ ರೀ. ಹಿಂಗಾಗಿ ಅದ್ರದ್ದೇನು ನಮಗೆ ಇದನ್ನಿಲ್ಲ ರೀ ಸರ್. ಅಂದ್ರೆ ಈಗ ಅದರಲ್ಲಿ ಮಧ್ಯವರ್ತಿಗಳು ಜಾಸ್ತಿ ನಾವು ದುಡ್ಡು ತಗೊಂಡ್ಬಿಡ್ತಾರೆ, ನಮಗೆ ಜನ ಸಿಗುದಿಲ್ಲ ಅಂದ್ರೆ ಸರಿಯಾದ ರೇಟ್ ಸಿಗುದಿಲ್ಲ, ರೇಟ್ ಬರ್ಬೇಕು ಆ ಟೈಮ್ ನೋಡ ನಮಗೆ ಮಾರಾಟ ಮಾಡಕ್ ಅವಕಾಶ ಸಿಗುದಿಲ್ಲ ಅಂತ ರೈತರ ಕಂಪ್ಲೇಂಟ್ ಇರ್ತದ. ನಿಮ್ದು ಆತರ ಏನ್ ರೈತನ? ಹಂಗೇನಿಲ್ಲ ರೀ ಸರ್, ಹಂಗೆ ಆ ಥರ ಏನಿಲ್ಲ ರೀ ಸರ್. ಆದ್ರೆ ನಮಗೆ ಈಗ ಏನಾಕತ್ತೆ ರೀ, ನಾವು ಗೊಂಜಾಳ ಈಗ ಬಂದ ಟೈಮ್ದಾಗ ಅವಾಗ ರೇಟ್ ರೈತಿಗೆ ಪೂರ್ತಿ ನಮಗೆ ಕುಂದ್ರಂಗಿಲ್ಲ ರೀ, ಎಲ್ಲರೂ ಬಂದು ಬಿಡ್ತಾವ್ರಿ ಸರ್. ಆ ಟೈಮ್ದಾಗ ರೇಟ್ ಏನಾಗಿಬಿಡ್ತೈತೆ ರೀ, ತೆಳಗ್ ಡೌನ್ ಆಗಿಬಿಡ್ತೈತೆ ರೀ ಒಮ್ಮೆ. ಹಿಂಗಾಗಿ ಇಟ್ಟು ಮಾರೋದ್ರಿಂದ ರೈತ ಅನ್ಕತಕ್ಕ ತಡೀದಿಲ್ಲ ರೀ. ನಾವು ಮನೆಯಾಗಿಟ್ಟು ಅದನ್ನು ಬಂದು ಮಾರ್ತೀವಿ ಅಂದ್ರೆ ಮುಂದೆ ಅಡಚಣೆ ಇರ್ತಾವ್ರಿ ಸರ್. ಏನ್ರಿ ಒಂದು ಅಡಚಣೆ ಬಂದ ಅದನ್ನು ಮಾರಬೇಕಾಗತ್ತೆ ರೀ, ಆ ಟೈಮ್ದಾಗ ಮಾರಿ ಮತ್ತೆ ಅದಕ್ಕೆ ಹಾಕ್ಬೇಕಾಗತ್ತೆ ರೀ. ಹಿಂಗಾಗಿ ಅದರಿಂದ ನಮಗೆ ಅದು ಆ ರೇಟ್ ಪಕ್ಕ ಸಿಗುವುದಿಲ್ಲ ಅಂತ ನಾ ಹೇಳ್ತೇನೆ ರೀ ಸರ್. ಸದಸ್ಯವರ ನಿಮ್ಮ ಹಿರಿಯರ ಕಾಲದಾಗ ಎತ್ತು ಚಕ್ಕಡಿ ಅಂತ ಅಂದ ಇದ್ರ ಮೇಲೆ ಜೀವನ ಈಗ ಸಾಕಷ್ಟು ಟ್ರ್ಯಾಕ್ಟರ್ ಕೂಡ ಉಪಯೋಗ ಮಾಡ್ತೀರಿ. ಈಗ ಬದಲಾದ ಪರಿಸರದೊಳಗೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ಯದ? ಈಗ ಅನುಕೂಲ ಅಂದ್ರೆ ಎಲ್ಲ ಈಗ ಇದ್ರ ಮ್ಯಾಗ ಬಂದವ್ರಿ ಸರ್. ಈಗ ಎಲ್ಲ ಟ್ರ್ಯಾಕ್ಟರ್ ಆಗಲಿ, ಈಗ ಎಲ್ಲ ಆಳುಗಳು ಹೆಂಗ್ಯಾಂಗ ಕಡಿಮೆ ಆಗ್ಯಾವ್ರಿ ಸರ್, ಹಂಗೆ ಎಲ್ಲ ಥರ ಇದನ್ನ ಬಂದವ್ರಿ ಸರ್. ನಮಗೆ ಎಲ್ಲ ಟ್ರ್ಯಾಕ್ಟರ್ದಾಗಲಿ ಅಥವಾ ಒಳಗೆ ನಮ್ಗೆ ಕಸದ ಔಷಧ ಆಗಲಿ, ಹಿಂಗೆಲ್ಲ ಒಂದೊಂದು ಟೆಕ್ನಿಕ್ ಒಟ್ಟು 4 ಆಳ್ತಿತ್ತಂದ್ರೆ ಅದ್ರ 2 ಆಳು ಮುಗಿಸೋದ್ರಿ ಸರ್. ನಾವು ಮನೆಯವ್ರು ಮಾಡ್ಕೋ ಇದ್ರ ಒಳಗೆ ಈಗ ಬಂದತ್ರಿ ಸರ್. ಈಗ ಅಂದ್ರೆ ಹಿರಿಯರು ಮಾತಾಡ್ತಿರ್ತಾರೆ ಅಂದ್ರೆ ಈ ಅವಾಗಿನ ಆಳ ಕಾಳುಗಳು ಕೆಲಸ ಮಾಡೋದ ಬೇರೆ ಇತ್ತಪ್ಪ, ಈಗ ಬೇರೆ ಐತಿ. ಒಂದ್ 2 ತಾಸು ಸರಿ ಕೆಲಸ ಮಾಡೋದಿಲ್ಲ, ಏನ್ ಮಾಡೋದು, ಸಮಸ್ಯೆ ಬಹಳ ಆಗಿತ್ತು ಅಂತಿರ್ತಾರೆ. ಈಗ ಅದಕ್ಕೆ ನೀವೇನ್ ಹೇಳ್ತೀರಿ ಸದಸ್ಯವ್ರು? ಅದು ಕರೇನು? ಕರೇನು ಸರ್. ಅವಾಗ ಏನಿತ್ರಿ, ಅವಾಗ ಎಲ್ಲ ಎತ್ತುಗಳ ಮ್ಯಾಗ ಬಿತ್ತಿ ಬಂದ್ರ ಅಂದ್ರೆ ಕೊಳಪಿ ಹಿಡಿದು ಇವೆಲ್ಲ ಇದನ್ ಇತ್ರಿ, ಇಷ್ಟೊಂದು ಖರ್ಚು ಇದ್ದಿದ್ದಿಲ್ರಿ ಅವಾಗ. ಈ ಖರ್ಚು ಹೆಚ್ಚೈತ್ರಿ, ಅದ್ರ ತಕ ಉತ್ಪನ್ನ ಹೆಚ್ಚೈತ್ರಿ, ರೊಕ್ಕ ಹೆಚ್ಚು ಬರ್ತೈತ್ರಿ, ಅದ್ರ ತಕ ಖರ್ಚು ಐತ್ರಿ ಸರ್. ಹೀಗಾಗಿ ನಮಗ ಅದ ಇದನ್ನಾಗತ್ರಿ ಸರ್. ಸದಸ್ಯ ಮುದ್ಕೊಂಡವ್ರೆ, ಈಗ ನಮ್ಮ ಈ ಭಾಗದ ರೈತರು ಅಂದ್ರೆ ಹೆಚ್ಚು ಕಡಿಮೆ ಈಗ ಬರಗಾಲ ಬಂದ್ಕೊಳ್ಳೋ ರೈತರು ಎದೆ ಗಿಡೋದು ಬಹಳ ಸಹಜ. ಅಂದ್ರೆ ಅವರು ಹೊಸ ಸಾಲ ಮಾಡ್ಕೊಂಡಿರ್ತಾರೆ, ಸಾಕಷ್ಟು ತೊಂದರೆ ಮಾಡ್ಕೊಂಡು ತಮ್ಮ ಜೀವನೇ ಕಳ್ಕೊಳ್ಳುವಂತ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಕೆಟ್ಟ ನಿರ್ಧಾರ ತಗೊಂಡ್ಬಿಡ್ತಾರೆ. ಅವ್ರು ಈ ಭಾಗದಕ್ಕೂ ಅಂತವೆಲ್ಲ ಕೆಲವೊಂದು ನಡೆದಾವು. ಸೊ ಅಂತ ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಧೈರ್ಯ ಕಳ್ಕೊಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅವರು? ಏನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನ್, ಅದೇನ ಅವರಷ್ಟಕ್ಕೆ ಅವ್ರು ಹೋಗ್ತಾರೆ ಸರ್. ಅದೇನ ಮುಂದಿನ ಏನು ಜೀವನ ಏನ ಬಂದ್ರು ರೈತಗ ಬರೋದ್ರಿ, ಎಷ್ಟ ಕಷ್ಟ ಬಂದ್ರು ಅದನ್ನ ತಡಿಯುವ ಶಕ್ತಿ ನಮ್ಮಲ್ಲಿ ಇರ್ಬೇಕ್ರಿ ರೈತಿಗ್ರಿ. ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡ್ರ ಅದೇನು ಯಾವುದು ಇದನ್ನಾಗುದಿಲ್ರಿ, ಅದು ಯಾವುದು ಪರಿಹಾರ ಸಿಗುದಿಲ್ರಿ ಅದಕ್ಕೆ. ಹೀಗಾಗಿ ಒಟ್ಟು ಯಾವ್ದೇ ಇದನ್ನಿದ್ರು ರೈತ ಅದನ್ನ ಇದನ್ನ ಮಾಡಿ ಎದುರಿಸ್ಬೇಕ್ರಿ. ಮಳೆ ಆಗಲಿ ಆಗದಿದ್ರೆ ಇರಲಿ, ಒಂದು ವರ್ಷ ಏನೋ ಇದನ್ನಾದ್ರೂ ಅದಕ್ಕೇನು ಅವ್ರೇನು ಬಂದು ಮನೆ ಮುಂದೆ ಕೂತ್ರು ಏನು ಕೊಡೋದು ಏನು 4 ಹೆಚ್ಚ ಕಡಿಮೆ ಆಗ್ಬೋದ್ರಿ. ತೆಗೆದಿರ್ ಸಾಲ ಮಾಡಿರ್ತಾನಂದ್ರೆ ನಾ ಅದಕ್ಕೆ ಕೈ ಚಿಕಿತ್ಸೆಯಿಂದ ಆತ್ಮಹತ್ಯೆ ಮಾಡ್ಕೋಬಾರ್ದು ನಾ ಹೇಳ್ತೀನಿ ರೀ. ಸದಾಶಿವರ, ಈಗ ಸಿಟಿ ಒಳಗೆ ಏನು ಮಾಡ್ತಾರೆ ಅಂದ್ರೆ ಪಟ್ಟಣ ಪ್ರದೇಶದೊಳಗೆ ಸಾಕಷ್ಟು ಕಾಯಿಪಲ್ಯಕ್ಕೆ ಸಹಿತ ಸಾಕಷ್ಟು ಖರ್ಚು ಮಾಡೋ ಪರಿಸ್ಥಿತಿ ಇರ್ತದೆ. ನೀವು 25 ಅಂತ ಹೊಂದಿದಂಥವ್ರು, ಕಡೆಗೆ ಮನೆ ಪೂರ್ತಿಗಾದ್ರೂ ಕೆಲವೊಂದಿಷ್ಟು ಕಾಯಿಪಲ್ಯ ಆಗಲಿ, ಕೆಲವೊಂದಿಷ್ಟು ದವಸ ಧಾನ್ಯಗಳಾಗಲಿ, ದ್ವಿದಳ ಧಾನ್ಯಗಳು ಅಂತ ಮೊದಲು ಬರ್ತಿದ್ದು ಸಾಕು, ಈಗೆಲ್ಲ ಭಾಳ ಕಡಿಮೆ ಆಗ್ಬಿಟ್ಟು. ಈ ಥರ ಏನು ಬೆಳೆಯುವ ಪದ್ಧತಿ ಇಟ್ಕೊಂಡ್ರೆ ಮನೆಗೆ ಬೇಕಾದಂಥದ್ದು ಒಂದು ಸ್ವಲ್ಪ ಮನೆ ಪೂರ್ತಿಗೆ ನಾವು ಮಾಡ್ಕೊಂಡಿದ್ದೀವಿ ಸರ್. ಏನೇನು? ಬದನೆ ಅಂತ ಹೇಳಿರಿ, ಬೆಂಡಿ ಆಗಲಿ, ಚವಳಿ ಆಗಲಿರಿ, ಹೀಗಾಗಿ ಹೀರೆಕಾಯಿ ಹಿಂಗೆ ಒಂದು ಸ್ವಲ್ಪ ಒಂದು 10 ಗುಂಟೆ ಆಗಟ್ನೆಲ್ಲ ನಾವು ಯಾವತ್ತೂ ಕುಲ ಇಟ್ಟಿರ್ತೀವಿ ಸರ್. ಅದನ್ನು ಅದಕ್ಕೆ ಒಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಒಗದಕ್ಕಿಂದ ನಾವು ಅದನ್ನು ಮನೆ ಪೂರ್ತಿಗಾಗಲಿ ಉಪಯೋಗ ಮಾಡ್ಕೋತೀವಿ ಸರ್. ಅದು ಹೆಚ್ಚಾದ್ರೆ ನಾವು ಹೊರಗೂ ಕೊಡುತ್ತೀವಿ, ಪ್ಯಾಟಿಗೆಲ್ಲ ನಾವೆಲ್ಲ ಅಷ್ಟು ಮಾಡ್ಕೋತೀವಿ ಸರ್. ನಾವು ಸದಸ್ಯ ಮುದ್ಕೊಂಡವ್ರೆ, ಅಂದ್ರೆ ಈಗ ನಾವೇನಂತೀವಿ, ನಾವು ಎಷ್ಟೋ ಮಂದಿ ನಾವು ಸರ್ಕಾರ ಸೇವಕರು ನೋಡ್ತಿರ್ತೀವಿ ಅಂದ್ರೆ ಹೊರಗಡೆ ಬೇರೆದವರು ಏನೋ ನಾವು ಉದ್ಯೋಗ ಮಾಡ್ತಿರ್ತಾರಂದ್ರೆ ನನ್ನ ಮಕ್ಕಳಿಗೆ ಮಾತ್ರ ಉದ್ಯೋಗ ಹಚ್ಚೋದಿಲ್ಪ ಮಾರ ಅಂತಿರ್ತಾರೆ. ಈಗ ಸದಸ್ಯ ಮುದ್ಕೊಂಡು ನೀವು ಮಕ್ಕಳಾಗಿದಾವೆ, ನಿಮಗೆ ಮಕ್ಕಳಿಗೆ ನೀವು ಈ ಕೃಷಿ ಉದ್ಯಮ ಹಚ್ಚಲಿಕ್ಕೆ ಇಷ್ಟಪಡ್ತೀರಾ? ಏನವ್ರು ನೌಕರಿ ಮಾಡಿ ಕಳಿಸ್ತೀರ? ಏನಿಲ್ಲ ರೀ, ನಾವು ಇದನ್ನೂ ಮಾಡ್ತೀವಿ ರೀ, ಅದನ್ನು ಮಾಡ್ತೀವಿ. ನಂಬಿಕೆ ಐತ್ರಿ. ಆದ್ರ ಇದನ್ನ ಬಿಟ್ಟು ಅದನ್ನ ಮಾಡಿಕೊಂಡು ಅದನ್ನ ಬಿಟ್ಟು ಇದಕ್ಕೆ ಮಾಡ್ತಂದ್ರೆ ಆಗುದಿಲ್ರಿ, ಇದನ್ನ ಮಾಡ್ಕೋತ ಹೋಗಿ ಅದನ್ನ ಮಾಡ್ಬೋದ್ರಿ. ಹಿಂಗ ನಮ್ಮ ಅಭಿಪ್ರಾಯ ರೀ. ಅಂದ್ರೆ ಸ್ವಯಂ ಉದ್ಯೋಗ ಮಾಡ್ಕೊಂಡೆ, ಕೃಷಿ ಕೃಷಿಯಲ್ಲೇ ತಮ್ಮ ಜೀವನ ಮಾಡ್ಕೊಂಡ್ರೆ ನಿಜವಾಗಿ ನೀವು ಇನ್ನೊಬ್ರಿಗೆ ಸಹಾಯ ಮಾಡ್ದಂಗೆ ಅದು ಅದು ನೀವು ಹೇಳಕ್ ಇಷ್ಟಪಡ್ತೀರಿ ಅಲ್ಲ. ಮತ್ತು ಅಂದ್ರೆ 25 ವರ್ಷದ ನಿಮ್ಗೆ ಸಾಕಷ್ಟು ಅನುಭವ ಅದ. ಏನು ಅನುಭವ ನಿಮ್ಗೆ ಈ ಒಟ್ಟು ಕೃಷಿ ಉದ್ಯಮದಲ್ಲಿ? ಹೆಚ್ಚಾಗಿ ಕಬ್ಬು ಬೆಳೆದಿರಿ ನೀವು, ಬೇರೆ ಕೆಲವೊಂದಿಷ್ಟು ಬೆಳೆದ್ರು ಕೂಡ ನೀವು ಸಾಕಷ್ಟು ಮಾರ್ಕೆಟಿಂಗ್ ಆಯ್ತು, ಫ್ಯಾಕ್ಟ್ರಿ ಆಯ್ತು, ಆಮೇಲೆ ನಿಮ್ಮ ಮನೆ ಕುಟುಂಬ ನಿರ್ವಹಣೆ ಆಯ್ತು, ಮತ್ತು ಇತರ ರೈತರ ಜೊತೆಗೆ ನೀವು ಸಾಕಷ್ಟು ವ್ಯವಹಾರ ಮಾಡ್ತಿರ್ತೀರಿ. ಇದೆಲ್ಲ ನೀವು 25 ವರ್ಷದ ಅನುಭವದೊಳಗೆ ಏನಿದೆ ನಿಮ್ಮ ಅನುಭವ, ಏನು ಹೇಳಕ್ ಇಷ್ಟಪಡ್ತೀರಿ ನಮ್ಮ ರೈತ ಬಾಂಧವರಿಗೆ? ನಮ್ಮ ತಿಳ್ವಳಿಕೆ ಬಂದ್ ಬೆಳಕಂದ್ರೆ ನಾವು ಕಬ್ಬಿನ್ಯಾಗ ಇದನ್ನ ಮಾಡಿದೀವ್ರಿ. ನಾವು ಎಲ್ಲ ನಮ್ಮ ಕಾಕಾವಳವಾಗೆಲ್ಲ ಜೋಳ ಅದು ಇದು ಎಲ್ಲ ಅವ್ರು ಆ ಟೈಮ್ದಾಗ ಬೆಳೆದಾರ್ರಿ. ಅದು ನಮಗಂತೂ ಇದನ್ನಿಲ್ರಿ, ಅವಾಗ ನಾವು ಸಾಲಿಗೆ ಹೋಗಿದ್ದೀವ್ರಿ. ನಾವು ಸಾಲಿ ಬಿಟ್ಟು ಬೆಳಕಂದ್ರೆ 20 ವರ್ಷ ಆತ್ರಿ. 20 ವರ್ಷದಿಂದ ನಾವು ಈಗ ಕಬ್ಬಿಂದ ಪೈಪ್ಲೈನ್ ಪಂಪ್ಸೆಟ್ ಆಗಂತಲೇ ತಂದು ನಮ್ಮ ಹೊಲಕ್ಕೆ ಹಾಕಂಡ್ ನಾವು ಕಬ್ಬಿಗೆ ಅಲ್ಲಿ ಹಿಡಿದ ನಮ್ಮ ಸ್ಟಾರ್ಟ್ ಮಾಡಿದ್ವಿ ನಾವು ರೈತ ಇದ್ರೊಳಗ್ರಿ. ಅವಾಗೆಲ್ಲ ಮೊದಲು ಅನುಕೂಲ ಏನೈತ್ರಿ, ಅವರೆಲ್ಲ ಜೋಳ ಹತ್ತಿ ಇಂಥ ತೊಗರಿ ಇದೆಲ್ಲ ಕಂಡಪಟ್ಟಿ ಬೆಳಿತಾರೆ, ಶೇಂಗಾ ರೀ. ಅವ್ರು ಈ ಯಾವ್ದ ಮಾಡ್ಕೊತ ಬಂದಿದ್ರಿ. ನಮ್ಮ ಇದ್ರ ಒಳಗಂದ್ರೆ ನಾವು ಮಾಡಕತ್ತಂತಲೇ ಅದು ಪೈಪ್ಲೈನ್ ಮಾಡಿ ಇದೆಲ್ಲ ಕಬ್ಬನ ಮಾಡ್ಕೊಂಡು ಕಬ್ಬಿಗೆ ಇದನ್ನ ಮಾಡ್ತೀವಿ ನಾವು. ಅಲ್ಲಿ ಹಿಡಿದು ನಮಗೆ ಇದನ್ನಾಗೈತ್ರಿ, ಮೊದಲಿಂದ ಬೆಳೆದ ಜೋಳ ಆಗಲಿ ಇದನ್ನಾಗಲಿ ಅವಾಗ ಬರೀ ನೋಡಿದೀವ್ರಿ. ಆದ್ರೆ ಹೊರತಾಗಿ ನಾವೇನು ಮಾಡಿಲ್ಲರಿ, ಅದನ್ನು ನಾವು ಕಬ್ಬಿನ ಇದನ್ನ ಹಿಡ್ಕೊಂಡು ಮಾಡ್ಕೋತ ಈಗ ಬಂದಿದ್ರಿ ಸರ್. ನಿಮ್ಮ ಹಿರಿಯರಿಗಿಂತ ನೀವು ಸಂತೋಷವಾಗಿದ್ದೀರಿ ಅಂತ ಅನಿಸ್ತದ? ಹಾಂ ರೀ, ಆಗೈತ್ರಿ ಸರ್. ಅವ್ರು ಆದರೂ ಅತ್ತಾರ್ರಿ ಈಗ, ಮೊದಲಿಂದ ನಾವು ಮಾಡೋದು ಅವರು ಅತ್ತಾರ್ರಿ ಈಗ ಒಳಗೊಮ್ಮೆ. ಇಲ್ಲ ನಮ್ಮ ಮೊದಲು ನಾವೇ ಏನು ಮಾಡ್ತಿದ್ದೀವಿ ಅದೇ ನಮಗೆ ಚಲೋ ಇತ್ತು, ಈಗ ಅದಕ್ಕಿಂತ ಈಗ ಖರ್ಚು ಹೆಚ್ಚ, ಈಗ ತಿರುಗಾಡೋದು ಹೆಚ್ಚು ರೀ. ಅದರಿಂದ ಹಿಂಗಾಗಿ ನಮಗೆ ಮೊದಲು ನಾವು ತಿರುಗಾಡುತ್ತಿದ್ದಿಲ್ಲ ನಮ್ದು ಅಷ್ಟಾಗ. ನಾವು ರಗಡ್ ನಾವು ಜಮೀನು ಕಳಿಸ್ಕೊತಿದ್ವಿ ರೀ, ಹೊಲಗಳು ಅವಾಗ ಎಲ್ಲ ಸ್ವಯ ಇದ್ದು ರೀ ಸಿಕ್ಕಾಪಟ್ಟಿ. ಅವಾಗೆಲ್ಲ ಒಟ್ಟ 10,000-20,000 ಕ್ವಾಟ್ರ್ ಜಮೀನು ಸಿಗ್ತಿದ್ರು, ಈಗ ಅವ 10 ಲಕ್ಷ-12 ಲಕ್ಷ ಆಗ್ಯಾವ ಸರ್. ಹಿಂಗಾಗಿ ಅವ್ರು ನಮಗೆ ಈಗ ಹೇಳ್ತಿರ್ತಾರೆ ರೀ, ಈಗ ನೀವು ಎಷ್ಟು ಉತ್ಪನ್ನ ಬೆಳೆದ್ರಿ ಏನು ಮಾಡೋದು ನಾವು. ಅವಾಗ 10,000 ನಾವು ಒಂದೊಂದು ಎಕರೆ ಜಮೀನು ತೊಗೊಂಡಿದ್ವು, ಮತ್ತು ಈಗ ನೀವು 10 ಲಕ್ಷ ಕೊಡ್ತೀರಿ ಅಂದ್ರೆ ಅದ ಎಷ್ಟು ಇದನ್ನಾಗೈತೆ ಹತ್ತಿರ್ತಾರ್ರಿ ಅವ್ರು. ಅದ ಚಲೋ ಇತ್ತಾರ ನಮಗೆ, ನಮ್ಮ ಜಮೀನು ಚಲೋ ಉಳಿತಿದ್ದು, ನಮಗೆಲ್ಲ ಜವಾರಿ ಆಹಾರ ಸಿಗ್ತಿರ್ತಾರೆ ಅವಾಗ. ಈಗ ಎಲ್ಲ ಹೈಬ್ರಿಡ್ ಬಂದವ್ರಿಗೆ. ಈಗ ನೀವು 25 ವರ್ಷ ಸರ್ವಿಸ್ ಆದ ನಿಮ್ದು ಆಗ್ಲೇ ಈಗ ಕೃಷಿ ಬದುಕಿನೊಳಗೆ, ಈಗೀಗ ರೈತಾಪಿ ಕೆಲಸ ಶುರು ಮಾಡಿರ್ತಾರೆ ಹೊಸದಾಗಿ ಒಂದು 20-22 ವರ್ಷದ ಹುಡುಗರು, ಆ ರೈತ ಬಾಂಧವರಿಗೆ ಯುವ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಹೆಂಗ ನೀವು ಇಳುವರಿ ಮಾಡ್ಕೊಳ್ಬೇಕು, ಹೆಂಗ ಈ ಕೃಷಿ ಬದುಕಿನೊಳಗೆ ತಮ್ಮನ್ನ ತಾವು ತಳಿಸ್ಕೊಳ್ಬೇಕಂತೀರಿ? ಸಾಕಷ್ಟು ಜನ ಈಗ ಹವ್ಯಾಸ ಮಾಡ್ತಿರ್ತಾರೆ, ದುಡ್ಡದ ಅಂದ್ಕೊಳ್ಳೆ ಅಲ್ಲೇ ಕೊಡಕ್ ಹೋಗ್ಬಿಡುದು, ಹಾರಾಟ ಮಾಡೋದು ಹೇಳಿ ಮಾಡ್ತಿರ್ತಾರೆ. ನಮ್ಮ ಈ ಯುವ ರೈತ ಬಾಂಧವ್ರಿಗೆ ಹೆಂಗ ಸರಿಯಾದ ಜೀವನ ಮಾಡ್ಬೇಕು ಅಂದ್ರೆ ಹೆಂಗ ಅವರು ಜೀವನ ನಿರ್ವಹಣೆ ಮಾಡ್ಬೇಕು, ಕೃಷಿ ಬದುಕನ್ನ ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀರಿ? ರೊಕ್ಕ ಏನ್ ಸಾಲುದಲ್ರಿ ಸರ್, ಏನ ಮಾಡಕ್ ಹೋದ್ರು ಅದೇನು ಹೆತ್ತದಿದನಾದ್ರೂ ಸಾಲುದಲ್ರಿ. ಈಗ ಒಟ್ಟು ರೈತಕಿ ಒಳಗೆ ಮಾಡ್ಬೇಕಾದ್ರೆ ಈಗ ಎಲ್ಲಾ ತರ ಡ್ರಿಪ್ ಹೆಂಗ್ ಮಾಡೋದ್ರಿ, ಈಗ ಹೆಚ್ಚು ನೀರು ವೇಸ್ಟ್ ಆಗ್ಬಾರ್ದ್ರಿ, ಹನಿ ನೀರದಿಂದ ಸಾಯ್ ತಗೊಳ್ದ್ರಿ. ಈಗ ಯಾಕ ಕರೆಂಟ್ ಹಿಂಗ್ ರೀ, ರೈತಗೆ ಒಂದೇ ತರ ಇದನ್ನಿಲ್ರಿ, ಅನೇಕ ನಮೂನಿ ಸಮಸ್ಯೆಗಳು ಬರ್ತಾವ್ರಿ. ಅದರಿಂದ ಹನಿ ನೀರಾವರಿ ಪದ್ಧತಿ ಮಾಡೋದ್ರಿ, ಎಲ್ಲ ಇದನ್ನ ಮಾಡಿರೋರಿ. ಹನಿ ನೀರಾವರಿ ಪದ್ಧತಿ ಮಾಡೋದ್ರಿಂದ ರೀ ಎಲ್ಲ ಇಳುವರಿನೂ ಹೆಚ್ಚಾಗ್ತೈತ್ರಿ, ಮತ್ತ ಇದನ್ನು ಕಡಿಮೆ ರೀ, ನೀರು ಬಳಕೆ ನಮಗೆ ಕಡಿಮೆ ಆಗ್ತೈತ್ರಿ. ಅದರಿಂದ ಮತ್ತೆ 4 ಎಕರೆ ಹೆಚ್ಚು ಓಡಾಡಿಸ್ಬೋದ್ರಿ ನಾವು ನೀರು. ಹಿಂಗಾಗಿ ಬ್ಯಾಸ್ಗೆ ಒಂದು ಸ್ವಲ್ಪ ನೀರು ಅನುಕೂಲ ಆಗ್ತೈತೆ ಅಂತ ಹೇಳಿ ನಮ್ಮ ಅನಿಸಿಕೆ. ಚಟ ಮಾಡೋರಿಗೆ ಏನೈತ್ರಿ ಈಗಿಂದ ವಾತಾವರಣದಾಗಂತೂ ಅವ್ರಿಗೆ ಮಾಡೋರಿಗೆ ಏನು ಹೇಳಕ್ ಬಿಡೋದಿಲ್ರಿ, ಮಾಡಬಾರ್ದ್ರಿ ಮೊದಲನೇ ಮಾತು ಅದನ್ನ. ಅಂದ್ರೆ ಎಲ್ಲ ಚಟ ಮಾಡ್ರೆ ಇದು ಮನಿ ಇದನ್ನ ಉಳಿಯಂಗಿಲ್ರಿ, ಎಲ್ಲ ಹೆಣ್ಣು ಮಕ್ಕಳಾಗ್ಲಿ ಇವ್ರ ಎಲ್ಲ ಇವ್ರ ಕೈಯಾಗ ಇದನ್ನ ಕೊಟ್ಟಂಗ ಆಕತ್ರಿ. ಯಾಕೆ ಇವ್ರ ಇದಕ್ಕೆ ಬಿದ್ರೆ ಅಂದ್ರೆ ಏನ್ ಮಾಡಿದ್ರು ಏನು ಬರುವುದಿಲ್ರಿ, ಅದು ಮತ್ತಷ್ಟು ಹಾಳಾಗು ಇದರ ಚಾನ್ಸಸ್ ಇರ್ತತ್ರಿ, ಹೊರತಾಗಿ ಅದೇನು ಇದನ್ನ ಆಗುದಿಲ್ರಿ. ಅವಾಗಿನ ಆರೋಗ್ಯ ಈಗಿನ ಆರೋಗ್ಯ ಹೆಂಗದ? ಅವಾಗಿನ ಆರೋಗ್ಯ ಅಂತೂ ಅವ 100 ವರ್ಷ ಬದುಕ್ತಿರಿ, ಈಗ 50 ವರ್ಷ ಬದುಕ್ಬೇಕಾದ್ರೆ ಕಠಿಣ ಐತ್ರಿ. ಈಗಿನ ಎಲ್ಲ ಹೈಬ್ರಿಡ್ ಮಾಲ್ರಿ, ಈಗೆಲ್ಲ ಏನು ತಿಂದ್ರು ಈಗಿನ ಅವಾಗಿನ ಮಂದಿ ಹಂಗೆ ಬದುಕೋದಿಲ್ರಿ. ಅವಾಗೆಲ್ಲ 100 ವರ್ಷ ಆಯಿಸಿದ್ರು, ಈಗ ಅಷ್ಟೇನು ಹೋಗೋದಿಲ್ರಿ. 50 ಆದ್ರೆ ಭಾಳ ಆತ್ರಿ, ಚಲೋ ಅವ್ರಿ. ಅದಕ್ಕೆ ನಮ್ಮ ಯುವ ರೈತ ಬಾಂಧವರು ಸಚ್ಚಾರಿತವಂತರಾಗಿ ಜೀವನ ಮಾಡ್ಬೇಕು ಅಂತ ಹೇಳ್ತೀರಿ ಅಲ್ಲ? ಹೌದ್ರಿ ಸರ್. ಒಳ್ಳೆ ಅಂದ್ರೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು, ಅವಾಗ ನಾವು ರೊಕ್ಕನೂ ಉಳಿತದ ಮತ್ತೆ ನಮಗೆ ಆರೋಗ್ಯನು ಉಳಿತದಲ್ಲ. ಬಹಳ ಸಂತೋಷ ಸದಾಶಿವ ಮುದಕಣ್ಣವರವ್ರೆ, ಇಲ್ಲಿ ತನಕ ಪ್ರಗತಿಪರ ರೈತರಾಗಿ ನಿಮ್ಮ ಸುದೀರ್ಘ 25 ವರ್ಷದ ಅನುಭವದ ಹಿನ್ನೆಲೆಯೊಳಗೆ ನಮ್ಮ ಜೊತೆ ಸಾಕಷ್ಟು ಮಾತಾಡಿದ್ರಿ. ನಿಮ್ಗೆ ತುಂಬಾ ಭರ್ಪೂರ್ ಕಬ್ಬು ಬೆಳೆದದ, ಇಳುವರಿ ಚಲೋ ಆಗ್ಲಿ, ಮತ್ತೆ ನಿಮ್ಗೆ ಏನು ಆಸೆ ಮಾಡ್ಕೊಂಡಿರಿ, ಇದರಿಂದ ಸಾಕಷ್ಟು ಇಳುವರಿ ಸಿಗೋಂಗಾಗ್ಲಿ, ನಿಮ್ಮೆಲ್ಲ ಆಸೆಗಳು ಈಡೇರ್ಲಿ, ಮತ್ತೆ ಮುಂದೆ ಇದೇ ತರನಾಗಿ ನೀವು ಒಬ್ಬ ಮಾರ್ಗದರ್ಶಕ ರೈತರಾಗಿ ನಮ್ಮ ಯುವ ರೈತರಿಗೆ ನೀವು ಕೊಕಟ್ನೂರು ಗ್ರಾಮದೊಳಗೆ ತರ ವ್ಯವಸಾಯ ಮಾಡ್ಬೇಕಂತಾರೆ ಅವ್ರಿಗೆಲ್ಲ ಮಾರ್ಗದರ್ಶಕರಾಗಿ ಮುಂದುವರಿರಿ, ನಿಮಗೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾವು ಮೂಲಕ ಹರಸ್ತೀವಿ. ನಮಸ್ಕಾರ ಸದಸ್ಯವರೇ. ಥ್ಯಾಂಕ್ ಯು ಸರ್. ಆತ್ಮೀಯರ, ರೈತರ ಕಾರ್ಯಕ್ರಮವಾದ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಇದು ವಿಜಯಪುರ ಆಕಾಶವಾಣಿ. ಈಗ ಕೆಲವು ಜನಪದ ಗೀತೆಗಳು. ಆಷಾಢ ಮಾಸದಾಗ ಬೀಸ್ಯಾವೋ ಮಳೆಗಾಳೆ ಮೋಸ ಮಾಡೈತು ಮಳಿ ಮಳಿಯೋ ಆಷಾಢ ಮಾಸದಾಗ ಬೀಸ್ಯಾವೋ ಮಳೆಗಾಳೆ ಮೋಸ ಮಾಡೈತು ಮಗೆ ಮಾಳೆಯೋ ಮೋಸ ಮಾಡೈತು ಮಗೆ ಮಾಳೆ ಒತ್ತರೆ ಹಸ್ತ ಭಾಷೆ ಕೊಟ್ಟಾವೋ ರೈತರಿಗೂ ಮೋಸ ಮಾಡೈತು ಮಗೆ ಮಾಳೆ ಒತ್ತರೆ ಹಸ್ತ ಭಾಷೆ ಕೊಟ್ಟಾವೋ ಕರಿಯ ಕಂಬಳಿ ಆಚೆ ಗುರುವಿನ ಗದ್ದಗೆ ಮಾಡೆ ಮಲ ಮಜ್ಜರದಾಗ ಶಿವ ಪೂಜು ಕರಿಯ ಕಂಬಳಿ ಆಚೆ ಗುರುವಿನ ಗದ್ದೆಗೆ ಮಾಡೆ ಮಲ ಮಜ್ಜರದಾಗ ಶಿವ ಪೂಜು ಮಲ ಮಜ್ಜರದಾಗ ಶಿವ ಪೂಜೆ ಮಾಡಿದರ ಎಣ್ಣೆ ಕತ್ತಡದಾನೋ ಮಳಿ ರಾಜು ಮಲ ಮಜ್ಜರದಾಗ ಶಿವ ಪೂಜೆ ಮಾಡಿದರ ಎಣ್ಣೆ ಕತ್ತಡದಾನೋ ಮಳಿ ರಾಜು ಬಡಿಗಾರ ಓನ್ಯಾಗ ಇದು ಏನೋ ಶಬ್ದವ ಜಾನ ಕಂಬಾರ ತಿರಿವುದು ಬಡಿಗಾರ ವಾಣ್ಯಾಗ ಇದು ಏನ ಶಬ್ದವ ಜಾನ ಕಂಬಾರ ತಿರಿವುದು ಜಾನ ಕಂಬಾರ ತಿರಿ ಮಾಡ್ಯಾನ ಜಾನರ ಕೊಯ್ಯುವ ಕುಡಗೋಲು ಜಾನ ಕಂಬಾರ ತೆರೆ ಓಡೆ ಮಾಡಿದನ ಜಾನರ ಕೊಯ್ಯುವ ಕುಡಗೋಲು ಊರ ಮುಂದಿನ ಹೊಲವೋಕೇನ ಕುಡಗೋಲ ಯಾಕೆ ಒಡದೊಡದ ಕೊಯ್ದಾರು ಓರ ಮುಂದಿನ ವಾಲವೋಕೇನ ಕೊಡಗೋಲ ಯಾಕೆ ಒಡದೊಡದ ಕೊಯ್ದಾರು ಯಾಕೆ ಒಡದೊಡದ ಕೊಯ್ದಾರು ನಮ್ ಬಸವಣ ಗದ್ದಗೆ ಗೋಡ ಬಡದಾರು ಯಾಕೆ ಒಡದೊಡದ ಕೊಯ್ದಾರು ನಾಂ ಬಸವಣ ಗದ್ದಗೆ ಗೋಡ ಬಡದಾರು ಊರ ಮುಂದಿನ ವಲಸನಗ ಮನ್ನವ ತಗದ ನೂರ ಒಂದ ಕೊಳವ ನೀರಳದು ಊರ ಮುಂದಿನ ವಲ ಹಸನಗೆ ಮಣ್ಣವ ತಗದ ಓ ನೂರ ಒಂದ ಕೊಡವ ನೀರಳದವ ಕಲಿಗ ಶಜೇ